ಹತೋಟಿ ಮಾಡುವುದರಾಗಲಿ, ಹಾಗೆಯೇ ನೀರಿನ ನಿರ್ವಹಣೆ. ನಾವು ಸಾಮಾನ್ಯವಾಗಿ ಒಣ ಬೇಸಾಯದಲ್ಲಿ ಏನಾಗತ್ತಂದ್ರೆ ನೀರಿನ ಒಂದು ಕೊರತೆ ಇರುತ್ತೆ. ಆ ರೀತಿ ಕೊರತೆ ಇದ್ದಾಗ ಯಾವ ರೀತಿನ ಒಂದು ಮಣ್ಣಿನಲ್ಲಿರೋ ತೇವಾಂಶವನ್ನು ಯಾವ ರೀತಿ ಕಾಪಾಡಿಕೊಂಡು ಹೋಗಬೇಕು, ಹಾಗೆಯೇ ಯಾವ ರೀತಿ ಯಾವ ಒಂದು ಹಂತದಲ್ಲಿ ನಾವು ಕಟಾವನ್ನು ಮಾಡಬಹುದು, ಈ ರೀತಿ ಎಲ್ಲ ಒಂದು ಒಳಗೊಂಡಂಥ ಒಂದು ನಾವು ಪದ್ಧತಿಗಳಿಗೆ ಸಮಗ್ರ ಬೇಸಾಯ ಪದ್ಧತಿಗಳಂತ ಹೇಳ್ತವೆ. ಇವೆಲ್ಲ ಸೇರಿ ನಾವು ಸಮಗ್ರ ಬೇಸಾಯ ಕ್ರಮಗಳಂತಲೇ ಹೇಳ್ಬೋದು. ಅಂದರೆ ನಿಮ್ಮ ವಿಚಾರದಲ್ಲಿ ಭೂಮಿ ಸಿದ್ಧತೆ ಹಿಡಿದು ರಾಶಿ ಮಾಡುವವರೆಗೂ ಏನು ಒಂದು ಬೇಸಾಯ ಕ್ರಮಗಳು ಬರ್ತವೆ, ಅವನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ವೇಳೆಯಲ್ಲಿ ಸರಿಯಾದ ಪದ್ಧತಿಯಲ್ಲಿ ಮಾಡಿದೀವಪ್ಪ ಅಂತಂದ್ರೆ ಒಳ್ಳೆಯ ಒಂದು ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ಎಲ್ಲ ಒಂದು ಏನು ಬೇಸಾಯ ಪದ್ಧತಿಗಳನ್ನು ಅಳವಡಿಸಿಕೊಂಡಾಗ ಅದು ಸಮಗ್ರ ಬೇಸಾಯ ಪದ್ಧತಿಗಳು ಆಗ್ತವೆ ಅಂತಕ್ಕಂಥ ವಿಚಾರ. ಉದಾಹರಣೆಗೆ ಹೇಳಿ, ನಮ್ಮ ರೈತರಿಗೆ ಈ ಭೂಮಿ ಸಿದ್ಧತೆ ಬಗ್ಗೆ ಹೇಳಿ. ಭೂಮಿ ಸಿದ್ಧತೆ ಮತ್ತು ಭೂಮಿ ಸಿದ್ಧತೆ ಆದಮೇಲೆ ಕಾಂಪೋಸ್ಟ್ ಗೊಬ್ಬರ ಅಥವಾ ತಿಪ್ಪೆ ಗೊಬ್ಬರವನ್ನು ಹಾಕ್ತಿರ್ತಾರೆ ರೈತರು. ಕೆಲಸ ಚಾಲು ಆಗೋದು ಭೂಮಿ ಸಿದ್ಧತೆ ಮತ್ತು ಕಾಂಪೋಸ್ಟ್ ಗೊಬ್ಬರ ಹಾಕೋದ್ರಿಂದ ಪ್ರಾರಂಭವಾಗುತ್ತೆ. ಇಲ್ಲಿ ಯಾವ್ಯಾವ ರೀತಿ ಒಂದು ಭೂಮಿ ಉಳುಮೆ ಮಾಡಬೇಕಾಗತ್ತೆ, ಭೂಮಿ ಉಳುಮೆಯನ್ನು ಯಾವಾಗ ಮಾಡಬೇಕಾಗತ್ತ, ಜೊತೆಗೆ ಹೇಗೆ ಮಾಡಬೇಕು, ಭೂಮಿ ಉಳುಮೆಯನ್ನು ಮಾಡುವಾಗ ಏನು ಒಂದು ಮುನ್ನೆಚ್ಚರಿಕೆಯನ್ನು ತಗೋಬೇಕಾಗತ್ತೆ ಸ್ವಲ್ಪ ಹೇಳಿ. ಈಗ ನಾವು ಸಾಮಾನ್ಯವಾಗಿ ಒಂದು ಬೆಳೆಗೆ ಹೋಗಬೇಕಾದ್ರೆ ನಾವು ಭೂಮಿ ಸಿದ್ಧತೆಯನ್ನು ಮಾಡ್ಕೋಬೇಕಾಗತ್ತೆ. ಭೂಮಿ ಸಿದ್ಧತೆ ಯಾವ ರೀತಿಯಪ್ಪ ಅಂತಂದರೆ ನಾವು ಮಾಗಿ ಉಳುಮೆಯಿಂದ ಹಿಡಿದು ಮಧ್ಯಮದಲ್ಲಿಯೂ ಸಹ ನಾವು ಮಾಡಬೇಕಾಗತ್ತೆ. ಈಗ ಭೂಮಿ ಸಿದ್ಧತೆ ಮಾಗಿ ಉಳುಮೆ ನಾವು ಏನು ಮಾಡಬೇಕಪ್ಪ ಅಂತಂದರೆ ಯಾವ ಒಂದು ನಮ್ಮ ಭಾಗದಲ್ಲಿ ಬೆಳೆಗೆ ಹೋಗ್ತೀವಿ ಅಂದರೆ ನಮ್ಮ ಹೊಲದಲ್ಲಿ ಯಾವ ಒಂದು ಬೆಳೆ ಬಿತ್ತುತ್ತೀವಿ. ಈಗ ಉದಾಹರಣೆಗಾಗಿ ನಾವು ಹತ್ತಿ ಬಿತ್ತುವರಾಗಿದ್ದರೆ ಏನು ಮಾಡ್ತೀವಿ, ಅದು ಆಳವಾಗಿ ನಾವು ಮಾಗಿ ಉಳುಮೆಯನ್ನು ಮಾಡಬೇಕಾಗತ್ತೆ. ಕಬ್ಬು ಯಾರು ಹೋಗ್ತಾ ಇರ್ತಾರೆ ಅವರು ಸಹ ಆಳವಾದ ಒಂದು ಮಾಗಿ ಉಳುಮೆಯನ್ನು ಮಾಡಬೇಕಾಗತ್ತೆ. ಹಾಗೆಯೇ ಈಗ ನಾವು ಅಂದರೆ ಮೇಲಿನ ಅಂದರೆ ಶಾರ್ಟ್ ರೂಟೆಡ್ ಕ್ರಾಪ್ಸ್ ಅಂತ ಏನು ಹೇಳ್ತೀವಲ್ಲ, ಆ ಥರ ಒಂದು ಬೆಳೆಗಳನ್ನು ನಾವು ಹೋಗೋದಿದ್ದರೆ ಅದು ಕಡಿಮೆ ಆಳವಾಗಿ ನಾವು ಉಳುಮೆಯನ್ನು ಮಾಡಬೇಕಾಗತ್ತೆ. ಈ ರೀತಿ ಈ ಉಳುಮೆ ಅಂದರೆ ಈ ರೀತಿ ಉಳುಮೆ ಮಾಡೋದರಿಂದ ಏನಾಗುತ್ತಪ್ಪ ಅಂತಂತಂದರೆ ನಾವು ಆಳವಾದ ಒಂದು ಮಾಗಿ ಉಳುಮೆ ಮಾಡುವುದರಿಂದ ಏನಾಗುತ್ತೆ, ಒಂದು ಆಲ್ರೆಡಿ ನಮ್ಮ ಒಂದು ಬೆಳೆಯಲ್ಲಿ ಅಥವಾ ಮಣ್ಣಿನಲ್ಲಿ ಯಾವುದೇ ಒಂದು ರೋಗ ಆಗಲಿ ಅಥವಾ ಕೀಟಗಳ ಒಂದು ಕೋಶಾವಸ್ಥೆಯಲ್ಲಿರೋ ಜೀವಿಗಳನ್ನು ನಾವು ಅದೇನು ಮಣ್ಣಿನಿಂದ ಹೊರಗೆ ಅಂದರೆ ಬಿಸಿಲಿಗೆ ಒಡ್ಡಿದರೆ ಏನಾಗುತ್ತೆ, ಆ ರೋಗ ಮತ್ತು ಕೀಟಗಳ ಕೋಶಾವಸ್ಥೆಯಲ್ಲಿರುವ ಕೀಟಗಳನ್ನು ನಾವು ಹತೋಟಿ ಮಾಡ್ಬೋದು. ಸೊ ಇದು ಈ ರೀತಿ ನಾವು ಒಂದು ಭೂಮಿ ಸಿದ್ಧತೆಯನ್ನು ಮಾಡ್ಕೋಬೇಕಾಗತ್ತೆ. ಈಗ ತಿಪ್ಪೆ ಗೊಬ್ಬರ ಅಂತ ಹೇಳಿದ್ರಿ, ನಾವು ಯೂಶ್ವಲಾಗಿ ರೈತರೆಲ್ಲ ತಿಪ್ಪೆ ಗೊಬ್ಬರ ಮೊದಲೆಲ್ಲ ತುಂಬಾ ಬೆಳೆಸ್ತಾ ಇದ್ದರು, ಅವಾಗೆಲ್ಲ ದನಕರುಗಳೆಲ್ಲ ಇದ್ದವು. ಸೊ ಈ ರೀತಿ ನಾವು ತಿಪ್ಪೆ ಗೊಬ್ಬರ ಏನಾರು ಹಾಕಬೇಕಪ್ಪ ಅಂತಂತಂದರೆ ಸುಮಾರು 2-3 ವಾರಗಳ ಮೊದಲನೇ ನಾವು ತಿಪ್ಪೆ ಗೊಬ್ಬರವನ್ನು ನಮ್ಮ ಹೊಲಕ್ಕೆ ಹಾಕಬೇಕಾಗತ್ತೆ. ಯಾಕಂದರೆ ಬಿತ್ತುವ ಸಮಯದಲ್ಲಿ ಅವಾಗೆ ಹಾಕಿದ್ರೆ ಅದರಲ್ಲಿರೋ ಒಂದು ಪೋಷಕಾಂಶಗಳು ನಮ್ಮ ಬೆಳೆಗೆ ಲಭ್ಯವಾಗಲ್ಲ. ಆದಷ್ಟು ನಾವು ಏನು ಮಾಡಬೇಕಂತಂದರೆ ಸುಮಾರು 15 ದಿವಸದ ಮುಂಚಿತವಾಗಿ ನಮ್ಮ ಹೊಲಕ್ಕೆ ನಾವು ತಿಪ್ಪೆ ಗೊಬ್ಬರನ ಹಾಕಿ ನಮ್ಮ ಭೂಮಿಯನ್ನು ರೆಡಿಯಾಗಿ ಇಟ್ಕೋಬಹುದು. ನೀವು ಹೇಳಿದಂಗೆ ರೈತರು ಆಳವಾದ ಉಳುಮೆ ಮತ್ತು ಮಧ್ಯಮ ಆಳವಾದಂಥ ಉಳುಮೆಯನ್ನು ಯಾವ ಬೆಳೆಯನ್ನು ಬೆಳೀತಾರೆ ಆ ಒಂದು ಬೆಳೆಗಳನ್ನು ಆಧಾರವಾಗಿ ಇಟ್ಟುಕೊಂಡು ಬೇಸಿಗೆಯಲ್ಲಿ ಚೆನ್ನಾಗಿ ಉಳುಮೆಯನ್ನು ಮಾಡಿಟ್ಕೋಬೇಕು. ನಂತರ ಬಿತ್ತೋದಕ್ಕಿಂತ ಮುಂಚೆ 3 ವಾರ ಮುಂಚಿತವಾಗಿ ಕಾಂಪೋಸ್ಟ್ ಗೊಬ್ಬರ ಇರ್ಬೋದು ತಿಪ್ಪೆ ಗೊಬ್ಬರ ಇರ್ಬೋದು ಅದನ್ನು ಚೆನ್ನಾಗಿ ಮಣ್ಣಿಗೆ ಸೇರಿಸಿ ನಂತರ ಬಿತ್ತನೆಯನ್ನು ಮಾಡಬೇಕಂತಕ್ಕಂಥ ವಿಚಾರ ಹೇಳಿದ್ರು. ಇದು ಒಂದು ಮೊದಲ ಬೇಸಾಯ ಕ್ರಮಗಳಿವೆಲ್ಲ. ಇನ್ನು ಬಿತ್ತನೆಗೆ ಹೋಗೋಕ್ಕಿಂತ ಮುಂಚೆ ರೈತರು ತಳಿಗಳನ್ನು ಆಯ್ಕೆ ಮಾಡ್ಕೋತಾರೆ, ಭತ್ತ ಇರ್ಬೋದು, ಶೇಂಗಾ ಇರ್ಬೋದು, ಸೂರ್ಯಕಾಂತಿ ಇರ್ಬೋದು. ಬೀಜಗಳ ಆಯ್ಕೆಯನ್ನು ಹೇಗೆ ಮಾಡಬೇಕು, ಬೀಜಗಳನ್ನು ಆಯ್ಕೆ ಮಾಡುವಾಗ ತಳಿಗಳನ್ನು ಆಯ್ಕೆ ಮಾಡುವಾಗ ಏನು ಒಂದು ಮುನ್ನೆಚ್ಚರಿಕೆಯನ್ನು ತಗೋಬೇಕಾಗತ್ತೆ ಇಲ್ಲಿ. ಆಮೇಲೆ ಬಿತ್ತನೆಯನ್ನು ಮಾಡಬೇಕಾದ್ರೆ ಹೇಗೆ ಬಿತ್ತನೆ ಮಾಡಬೇಕು, ಆಮೇಲೆ ಹೇಳ್ತಿರ್ತಾರೆ ಒಮ್ಮೆ ಸೀಸನ್ ಮುಗಿದು ಹೋತು ಅಥವಾ ಕಾಲ ಮುಗಿದು ಹೋತು ಹಿಂದಾತು ಬಿತ್ತನೆ ನಮ್ಮದು ಅಂತಕ್ಕಂಥ ವಿಚಾರ ಅಲ್ಲಲ್ಲಿ ರೈತ ಮಾತಾಡ್ತಾರೆ. ಇಲ್ಲಿ ಏನು ಎಚ್ಚರಿಕೆಯನ್ನು ತಗೋಬೇಕು ಈ ಒಂದು ಬೇಸಾಯ ಕ್ರಮಗಳಲ್ಲಿ? ಈಗ ತಳಿಗಳ ಆಯ್ಕೆಗೆ ನಾವು ಬಂದರೆ ನಾವು ಉದಾಹರಣೆಗಾಗಿ ಈ ಒಂದು ಭಾಗದಲ್ಲಿ ಏನಾಗುತ್ತೆ, ಒಣ ಬೇಸಾಯದಲ್ಲಿ ತೊಗರಿಗೆ ಹೋಗ್ತಾ ಇರ್ತಾರೆ ರೈತರು. ಈಗ ನಾವು ತೊಗರಿ ಬೆಳೆಗೆ ಹೋಗ್ಬೇಕಂತಂದರೆ ನಾವು ತೊಗರಿಯಲ್ಲಿ ಸಾಮಾನ್ಯವಾಗಿ ಬರ ನಿರೋಧಕ ಒಂದು ತಳಿ ಆಗಲಿ ಮತ್ತು ಇನ್ನೊಂದು ಏನಂದರೆ ಗೊಡ್ಡು ರೋಗ ಬರ್ತಾ ಇರುತ್ತೆ. ಸೊ ಈ ರೀತಿ ಒಂದು ಬರ ನಿರೋಧಕ ಮತ್ತು ಗೊಡ್ಡು ರೋಗ ಸೊರಗು ರೋಗ ಅಂತ ಹೇಳ್ತೀವಿ, ಈ ಒಂದು ರೋಗಗಳ ನಿರೋಧಕ ಶಕ್ತಿ ಹೊಂದಿರುವ ತಳಿಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಅದು ಯಾವುದಪ್ಪ, ಇವಾಗ ನಮಗೆ ಲಭ್ಯವಿರುವ ಒಂದು ತಳಿ ಅದು ಅಂದರೆ GRG 8001 ಅಂತ ಹೇಳ್ತೀವಿ. ಸೊ ಈ ಒಂದು ತಳಿಯು ಸುಮಾರು 160-165 ದಿವಸದ ಒಂದು ತಳಿಯಾಗಿರುತ್ತೆ. ಅಂದರೆ ಸಾಮಾನ್ಯವಾಗಿ ನಾವು ಯಾವುದೇ ಒಂದು ಬೆಳೆಗೆ ಹೋಗ್ಬೇಕಂತಂದರೆ ನಮ್ಮ ಭೂಮಿಯಲ್ಲಿ ಒಂದು ಗೊಡ್ಡು ರೋಗ ಅಥವಾ ಈ ರೀತಿ ಏನಾದರೂ ತೊಂದರೆಗಳಿದ್ದಾವಾ

ಗೊತ್ತಿಗೋಗತ್ತೆ ನಂದಾರ್ಯ ಅಲ್ಲೇ ಹತ್ತು ಮಂದಿ ಕಾಯ್ತಿದಾರ ಕೃಪಿಯಲ್ಲೇ ಕೈ ಪಿಡಿಯೋ ಈಶಾ ಅಲ್ಲಿ ಇರುವಾನ ಗುರು ಮಾಂತೇಶ ಅಲ್ಲೇ ಕೈ ಪಿಡಿಯೋ ಈಶಾ ಅಲ್ಲೇ ಇರುವಾನ ಗುರು ಮಾಂತೇಶ ಈ ಸೋಮಾರ್ಯನ ಗುರುವೆ ನಾನ ಭಾವ ಪಶಿವಳಗೆ ಬಿದ್ದ ಪ್ರಭುವೆ ಜಗದೀಶನ ಜಪಿ ನನಗೆ ಮೊಯಿಸಿದಲ್ಲ ಎದೆ ಬಿಡದೆ ನೋಡಿ ಎದೆ ಬಿಡದೆ ನೋಡಿ ಪ್ರಭು ನಾಮ ಕಡಿ ಮಾಡಿ ಕೊಯ್ ನರ ಜನ್ಮ ತಂದೆ ತಾಯಿ ಬಂದು ಬಳಗವೆಲ್ಲ ಬಳಗವೆಲ್ಲ ನೀವಾಗ ಕಾಲಕ್ಕೆ ಒಬ್ಬರಿಲ್ಲ ನಂದು ನಿಂದು ಎಂಬ ಭ್ರಾಂತಿ ಪಡೆದಿತ್ತಲ್ಲ ಹೋಗ ಕಾಲಕ್ಕೆ ಯಾರೋ ಎಂದ ಬರಲಿಲ್ಲ ನಂದು ನಿಂದು ಎಂಬ ಭ್ರಾಂತಿ ಪಡೆದಿತ್ತಲ್ಲ ಕಾಲ ಯಾರೋ ಎಂದ ಬರಲಿಲ್ಲ ಕಳಸಿದ ಹಣವೆಲ್ಲ ಜಪಿಸ